ಮತ್ತೆ ಅದು ಹೊರಗಡೆ ಎಕ್ಸ್ಪೋಜರ್ ಇರುತ್ತಲ್ಲ ಸರ್, ಬಿಸಿಲು ಸ್ಕಾರ್ಚಕತೆ ಎಲೆ ತೂತ್ ಬಿಡ್ತಾವು, ತಾವು ಎಲೆ ಕೊಡ್ರಿ ಸರ್. ನೀವು ನೀಟಾಗಿ ಎಲೆ ಐತೆ ಅಂದ್ರೆ ಅದು ಎಲ್ಲೋ ಚಲೋ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ಬೆಳೆದಿದೆ ಅಂತ. ಹೊರಗಡೆ ಬೆಳೆದ್ರೆ ಅದು ಇನ್ಸೆಕ್ಟ್ ಬಂದು ತೂತ್ ಮಾಡುತ್ತೆ ಸರ್, ಸ್ಕಾರ್ಚ್ ಆಗಿರುತ್ತ, ಸರಿ ಇರದಲ್ಲ ಅದು. ಸೊ ಈಗ ನಾವು ಎಲೆ ಬೆಳಿಲಿಕ್ಕೆ ಶುರು ಮಾಡಿವಿ ಸರ್. ಅಂಬಾಡಿ ಎಲೆಯನ್ನ ಚಿಕ್ಕೋಡಿ ತಾಲೂಕಿಂದ ತಗೊಂಡ್ ಬಂದ್ವಿ. ಈ ಕರಿ ಎಲೆಯನ್ನ ಸವಣೂರಿಂದ ತಂದ್ವಿ ಸರ್, ತಂದು ಅದನ್ನ ಬೆಳೆದೇವಿ. ಈಗ ಬಹಳ ಚಂದ ಬರ್ತದೆ. ಒಂದು ವೀಕ್ಲಿ ಎಷ್ಟು ಬರ್ತದೆ ಅಂದ್ರೆ ಅರ್ಧ ಎಕರೆ ಕರಿ ಎಲೆ ಇದೆ, ಅರ್ಧ ಎಕರೆ ಅಂಬಾಡಿ ಇದೆ. ವೀಕ್ಲಿ ಇದು ಒಂದು 48,000 ಬರ್ತದೆ, ಅಂದ್ರೆ 4 ಅಂಡಿಗೆ ಬರ್ತಾರೆ. ಒಂದು ಅಂಡಿಗೆ 12,000 ಇರ್ತಾರೆ ಎಲೆ. ಓಕೆ, ಅಂಡಿಗೆ ಕಟ್ತಾರ. ಸೊ ವೀಕ್ಲಿ ಇದು ಒಂದು 48,000 ಬರುತ್ತೆ. ಒಂದ್ 2,000 ಅಲ್ಲಿ ಇಲ್ಲಿ. ಎಷ್ಟು ಗುಂಟೆ ಇದೊಳಗೆ ಇದು? ಇದು ಅರ್ಧ ಎಕರೆ ಸರ್. ಅರ್ಧ ಎಕರೆ, ಇನ್ನು ಅರ್ಧ ಎಕರೆ ಅಂಬಾಡಿ ಮಾಡಿತ್ತು ಸರ್. ಅದು ಇದಕ್ಕಿಂತ ಸ್ವಲ್ಪ ಹೆಚ್ಚು ಬರ್ತದ. ಎಲೆ ಸಣ್ಣದಿರುತ್ತೆ ಮತ್ತೆ ಅದು ಗ್ರೋತ್ ಹೆಚ್ಚದು ಇದಕ್ಕಿಂತ, ಕರಿ ಎಲೆಗಿಂತ. ಸೊ ಈಗ ಎಲೆ ಬೆಳಿಲಿಕ್ಕೆ ಶುರು ಮಾಡಿ. ಈ ನಡೆಸಿನ ಏನ್ ಮಾಡಿದ್ವಿ ಸರ್, ನಾವು ರೈತರು ಒಂದೇ ಇದ್ರ ಮೇಲೆ ಇರಬಾರ್ದು, ಮಲ್ಟಿ ಕ್ರಾಪ್ ಬೆಳೆಯೋಣ ಅಂತೇಳಿ ಬಹುಬೆಳೆ ಸರ್ ಮೂಡಿಗೆರೆಗೆ ಹೋದ್ವಿ ಸರ್. ಮೂಡಿಗೆರೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಅಲ್ಲಿ ಹೋಗಿ ಏಲಕ್ಕಿ ಸಸಿ ತಂದ್ವಿ, ಆಮೇಲೆ ಸಿರಿಸಿಯಿಂದ ಕಾಳು ಮೆಣಸು ತಂದ್ವಿ. ಹಿಂಗೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡೋದು. ಈಗ ನಾವು ಆಪಲ್ ಬೆಳಿತೇವೆ ಸರ್, ಕಾಫಿ ಬೆಳಿತೇವೆ, ಆಮೇಲೆ ಕಾಳು ಮೆಣಸು ಬೆಳಿತೇವೆ, ದೆನ್ ಏಲಕ್ಕಿ ಬೆಳಿತೇವೆ, ಲವಂಗ ಬೆಳಿತೇವೆ. ಹಿಂಗೆ ಬೆಳ್ಕೋತ ಎಕ್ಸ್ಪೆರಿಮೆಂಟ್ ಮಾಡ್ಕೋತ ಹೋದ್ವಿ. ಆಕ್ಚುಲಿ ಕಾಳು ಮೆಣಸು ನಮ್ಮ ಏಲಕ್ಕಿ ಮತ್ತೆ ಎಲೆ ಬಳ್ಳಿಗಿಂತ ಹೆಚ್ಚು ದುಡ್ಡು ಬರ್ತಾರೆ ಅದ್ರ. ಇಟ್ ಇಸ್ ಕಾಲ್ಡ್ ಎ ಬ್ಲ್ಯಾಕ್ ಗೋಲ್ಡ್. ಯಾವುದು ಕಾಳು ಮೆಣಸು ಎಬ್ರಾಡ್ ಹೊರಗಡೆ ಎಕ್ಸ್ಪೋರ್ಟ್ ಆಗುತ್ತೆ. ಕೇರಳದಿಂದ ಆಗುತ್ತೆ. ಈ ರೀತಿ ಸಂರಕ್ಷಿತ ಕೃಷಿ ಒಳಗೆ ಕಾಳು ಮೆಣಸನ್ನ ಬೆಳೆದ್ರೆ ಗುಣಮಟ್ಟ ಚೆನ್ನಾಗಿ ಬರುತ್ತೆ? ಭಾರಿ ಚೆನ್ನಾಗಿರುತ್ತೆ ಸರ್. ಹೊರಗಡೆ ಬೆಳೆಯೋದಕ್ಕಿಂತ ಒಳಗಡೆ ತುಂಬಾ ಚೆನ್ನಾಗಿರುತ್ತೆ. ಅದ್ರದ್ದು ಗ್ರೋತ್ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ತಾವು ಯಾವಾಗ ಒಮ್ಮೆ ಬಂದ ಇಳುವರಿ ಕೂಡ ಜಾಸ್ತಿ, ಇಳುವರಿ ಜಾಸ್ತಿ ಇರುತ್ತೆ. ಒಂದಿಷ್ಟು 5 ನೋಡಿ ಸರ್ ರೇಷ್ಯೋ ಅಲ್ವಾ? ಹಾ, ಈಗ ನೋಡಿ, ಈಗ ನಿನ್ನೆ ಸೌತಿ ಬಳ್ಳಿ ಹಾಕೊಂಡಿವಿ ಕೃಷಿ ಅಂತ ತೆಗೆದು, ಕರೆಕ್ಟ್ ಇನ್ನು ಒಂದ್ ತಿಂಗಳಿಗೆ ಬರೀ ಸರ್ ಅದು ಸುಮಾರು ಒಂದು 10 ಫೂಟ್ ಮೇಲೆ ಬಂದಿರುತ್ತೆ ಎಲಿ. ಅದಕ್ಕೆ ನಾವು ನೆಟ್ ಕಟ್ತೀವಿ ಸರ್. ಇನ್ ಎಡಿಷನ್ ಏನ್ ಮಾಡ್ತೀವಿ, ಹಿಡ್ಕೊಳಕ್ ಜಾಗ, ವಾಲಿಬಾಲ್ ನೆಟ್ ಇರುತ್ತಲ್ಲ ಸರ್ ಆತರ, ಇದು ಕ್ಲೋಸ್ ನೆಟ್ ಇದು. ಆ ನೆಟ್ ಅನ್ನ ಕಟ್ಬಿಟ್ರೆ ಆ ಎಲಿ ಅದ್ರ ಗುಂಟೆ ಬೆಳ್ಕೊಂಡು ಹೋಗ್ಬಿಡುತ್ತೆ, ಖುಷಿಯಾಗಿರುತ್ತೆ ಅದು. ಹೆಚ್ಚು ಎಲಿ ಬಿಡ್ತದೆ, ಐ ಮೀನ್ ಕಾಯಿ ಬಿಡ್ತದ. ನೋಡಕ್ ಒಂದ್ ಚಂದ, ಅಷ್ಟು ಗಿಡ ತುಂಬ ಬರೀ ಕಾಯಿ ಇರ್ತಾವ. ಕಾಯಿ ಸರ್ ಈ ಸೌತೆಕಾಯಿ, ಸೌತೆಕಾಯಿ ಭಾರಿ ಚೆನ್ನಾಗಿರುತ್ತೆ ಸರ್. ನಾನು ತಮ್ಗೆ ಒಂದ್ ತಿಂಗಳ ಆದ ನಂತರ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಒಂದ್ ಮಾತು, ನಮ್ಮ ರೈತರು ಕೂಡ ಭೇಟಿ ಕೊಡಬಹುದು ನಿಮ್ಮ ಎವ್ರಿ ಡೇ ಅಂತ ಹೇಳಿದ್ರೆ ತಪ್ಪಾಗುತ್ತೆ. 4 ದಿವಸಕ್ಕೊಮ್ಮೆ ರೈತರು ಇದ್ದೇ ಇರ್ತಾರೆ ಸರ್. ಇವರು ಕೃಷಿ ವಿಶ್ವವಿದ್ಯಾಲಯ ಬರ್ಬೇಕು ಹಂಗೇನ್ರ ಏನಿಲ್ಲ ಸರ್, ಯಾವಾಗ್ರೂ ಬರ್ಬೋದು. ಕೃಷಿ ವಿಶ್ವವಿದ್ಯಾಲಯದಿಂದ ಬರ್ತಾರ, ಈ ರೀತಿ ವಾಲ್ಮಿಯಿಂದ ಬರ್ತಾರ, ಬೇರೆ ಬೇರೆ ಕಡೆಯಿಂದ ಬರ್ತಾರ. ಆಮೇಲೆ ಈ BSc ಫೈನಲ್ ಹುಡುಗರು ಇರ್ತಾರಲ್ಲ ಸರ್ ಅಗ್ರಿ ಯೂನಿವರ್ಸಿಟಿ, ಅವ್ರು ಕಂಪಲ್ಸರಿ ನನ್ನ ಕಡೆ ಕಳಿಸ್ತಾರೆ. ಇಲ್ಲಿ ನಾ ಕೇಳುವ ಪ್ರಶ್ನೆ ಏನು ಅಂದ್ರೆ, ಇದಕ್ಕೆ ಬಂಡವಾಳ ಎಷ್ಟು ಬೇಕು? ಎಲ್ಲರೂ ಮಾಡಬಹುದಾ ಅಥವಾ ಇಷ್ಟು ದುಡ್ಡು ಇದ್ದವರು ಅಥವಾ ಶ್ರೀಮಂತರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಂಥದ್ದೇನಾದ್ರು? ನನ್ನ ಅನುಭವದಲ್ಲಿ ಹೇಳಿದ್ರೆ ಅತಿ ಬಡ ರೈತನು ಮಾಡಬಹುದು. ಹೇಗೆ ಹೇಳ್ತೇನೆ ತಮಗೆ, ಈಗ ಒಂದು ಜಮೀನು ಇರಬೇಕು ಮಾತ್ರ, ನಿಮ್ಮ ಹತ್ರ ಒಂದು 2 ಎಕರೆ ಜಮೀನು ಇದೆ, ಅದಕ್ಕೆ ಒಂದು 10 ಗುಂಟೆ ಅಷ್ಟೇ ಮಾಡಿ, 10 ಗುಂಟೆ ಈ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಮಾಡಿ, ಅದಕ್ಕೆ ನಿಮಗೊಂದು 6.5-7 ಲಕ್ಷ ಖರ್ಚಾಗುತ್ತೆ. ಅದರಾಗ ಸರ್ಕಾರದವರು ನಿಮಗೆ 4,42,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಸರ್. ನಿಮ್ಗೊಂದು 3 ಲಕ್ಷ ಚಿಲ್ಲರೆ ಕೈಯಿಂದ ಹೋಗುತ್ತೆ. ನೀವು ಯಾವುದೇ ಬ್ಯಾಂಕಿಗೆ ಹೋಗ್ರಿ ರೆಕಾರ್ಡ್ ಆಫ್ ರೈಟ್, ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಒಂದು ಅರ್ಜಿ ಕೊಡಬೇಕಾಗುತ್ತೆ. ಇದು ಮಾಡಬೇಕಾದ್ರೆ ನಾನು ಹಿಂಗೆ ಒಂದು ಪಾಲಿ ಹೌಸ್ ಮಾಡ್ಬೇಕಂತ ಮಾಡೀನಿ, ನನಗೆ ಪರವಾನಗಿ ಕೊಡ್ರಂತ. ಅವರೊಂದು ಪರವಾನಗಿ ಪತ್ರ ಕೊಡ್ತಾರೆ. ಆ ಪರವಾನಗಿ ಪತ್ರ ರೆಕಾರ್ಡ್ ಆಫ್ ರೈಟ್ ಇಟ್ಕೊಂಡು ತಾವು ಬ್ಯಾಂಕಿಗೆ ಹೋದ್ರೆ ಬ್ಯಾಂಕ್ನವರು 3 ಲಕ್ಷ ಇಲ್ಲ ಸರ್ 5 ಲಕ್ಷ ರೂಪಾಯಿ ಕೊಡ್ತಾರೆ ಸಾಲ ಬೇಕಾದ್ರೆ ಕೊಡ್ತಾರೆ. ಇನ್ನೂ 2 ಲಕ್ಷ ರೂಪಾಯಿ ನಿಮ್ಗೆ ಎಕ್ಸಸ್ ಉಳಿತದೆ, ಗೊಬ್ಬರ ಸೀಡ್ಸ್ ತಗೊಳ್ಳಕ್ಕೆ, ಸೀಡ್ಲಿಂಗ್ ತಗೊಳ್ಳಕ್ಕೆ ಮತ್ತೆ ಉಪಯೋಗ ಆಗುತ್ತೆ. ಬೇಕಾದಂತ ಎಲ್ಲ ಸೌಲಭ್ಯ ಮಾಡ್ಕೊಳ್ಳಿಕ್ಕೆ, ನೀರಾವರಿ ವ್ಯವಸ್ಥೆ ಮಾಡ್ಕೋಬೇಕು. ನೀವು ಒಂದೇ ವರ್ಷದಲ್ಲಿ ನೀವೇನು ಈ 5 ಲಕ್ಷ ತೆಗೆದಿಲ್ಲ, ಒಂದೇ ವರ್ಷದಲ್ಲಿ ಅದನ್ನು ತೀರಿಸಿಬಿಡ್ಬೋದು ನೀವು ನೀಟಾಗಿ ಮಾಡಿದರೆ. ಮಣ್ಣು ಇಂಥದ ಇರಬೇಕು ಅಂತ, ಸ್ವಲ್ಪ ರೆಡ್ ಸಾಯಿಲ್ ಇದ್ರೆ ಚಲೋ ಸರ್. ಬ್ಲ್ಯಾಕ್ ಸಾಯಿಲ್ ಇದ್ರೂ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ, ಒಂದು 2 ಇಂಚು ಬ್ಲ್ಯಾಕ್ ಸಾಯಿಲ್ಗೆ ಕೆಂಪು ಮಣ್ಣನ್ನು ಹರಡಬೇಕಾಗುತ್ತೆ. ಕಾರಣ ಏನಂದ್ರೆ, ನಾವು ನೀರು ಹಾಸಿದ ನಂತರ ಅದು ರಜ್ಜಾಗಿ ಬಿಡುತ್ತೆ, ಅಂಟಾಗಿಬಿಡುತ್ತೆ, ಹಿಡ್ಕೊಂಡ್ಬಿಡುತ್ತೆ. ನಾವು ಹೊಲದಲ್ಲಿ ಯಾವಾಗ ಮಳೆ ಬಂತಂತೇಳಿ ನಾವು ಬೆಳೆ ಬೆಳ್ಕೋತೀವಿ, ಇಲ್ಲಿ ಹಂಗಾಗಲ್ಲ ಸರ್. ನಾವು ಫ್ರೀಕ್ವೆಂಟ್ ಅದಕ್ಕೆ ನೀರು ಹಾಕ್ಬೇಕಾಗುತ್ತೆ, 2 ದಿವಸಕ್ಕೆ 3 ದಿವಸಕ್ಕೆ. ಅದು ರಜ್ಜಾಗಿಬಿಟ್ಟು ಸರಿಯಾಗಲ್ಲ. ಅಕಸ್ಮಾತ್ ನಿಮ್ಮ ಬೋರ್ ಸರಿ ಇಲ್ಲ ಅಂದರೆ ಅದು ಭೂಮಿ ಬೆಳ್ಳಗಾಗುತ್ತೆ, ಉಪ್ಪಿನಾಂಶ ಬರುತ್ತೆ. ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಇರುತ್ತೆ ಸರ್ ಯಾವಾಗ ನೀರಿನಾಗ. ಅದು ಒಮ್ಮೊಮ್ಮೆ